ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಹೈನು ಹೊನ್ನು, ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನುಲಿ ಸರಣಿ. ಪಶುಗಳಲ್ಲಿ ಯದಮೆರಾಲ್ ಜ್ವರ, ಈ ಕುರಿತು ಹಾಸನದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ವಿ ಶಿವಕುಮಾರ್ ಹಾಗೂ ಡಾಕ್ಟರ್ ಆರ್ ನೇತ್ರ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಾ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ ಪಶುಗಳಲ್ಲಿ ಎಪಿಮಿರಲ್ ಜ್ವರ. ಈ ಕುರಿತಂತೆ ಹಾಸನದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ವಿ ಶಿವಕುಮಾರ್ ಹಾಗೂ ಡಾಕ್ಟರ್ ಆರ್ ನೇತ್ರ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಶುಗಳಲ್ಲಿ ಎಪಿಮೆರಾಲ್ ಜ್ವರ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ 3 ದಿವಸದ ಜ್ವರ ಅಥವಾ ಕುಂಟುಕಾಲು ರೋಗ ಅಂತ ಹೇಳಿ ಈ ಒಂದು ಕಾಯಿಲೆಯನ್ನ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಈ ಕಾಯಿಲೆ ಬೇಸಿಗೆಯಲ್ಲಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಮನುಷ್ಯರಲ್ಲೂ ಕೂಡ ಸಾಕಷ್ಟು ಆರೋಗ್ಯದ ವ್ಯತ್ಯಯಗಳು ಆಗುತ್ತೆ. ಹೀಗೆ ಇಲ್ಲಿ ಅಂತ ಅಂದ್ರೆ ಪಶುಗಳಲ್ಲಿಯೂ ಕೂಡ ಆಗುವಂತಹ ಸಂದರ್ಭ ಇರುತ್ತೆ. ಈ ಕಾರಣದಿಂದಾಗಿ ಈ ರೋಗ ಬರುವಂತಹ ಸಾಧ್ಯತೆ ಬೇಸಿಗೆಯಲ್ಲಿ ಹೆಚ್ಚಾಗಿರುತ್ತೆ. ಈ ನಿಟ್ಟಿನಲ್ಲಿ ಈ 3 ದಿವಸದ ಜ್ವರ ಅಂತ ಅಂದ್ರೆ ಏನು, ಯಾವ್ಯಾವ ಪ್ರಾಣಿಗಳಲ್ಲಿ ಅಥವಾ ಜಾನುವಾರುಗಳಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ, ಯಾಕೆ ಬರುತ್ತೆ, ಬಂದಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು, ನಾವು ಸೂಕ್ತವಾದಂತಹ ಚಿಕಿತ್ಸೆಯನ್ನ ತಕ್ಷಣ ನೀಡದೆ ಹೋದಲ್ಲಿ ಏನು ಸಮಸ್ಯೆಗಳು ಸಂಭವಿಸುತ್ತೆ ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇರತಕ್ಕಂತಹ ಡಾಕ್ಟರ್ ವಿ ಶಿವಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ. ಶಿವಕುಮಾರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವರ ಜೊತೆಗೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಶುವೈದ್ಯಕೀಯ ಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇರತಕ್ಕಂತಹ ಡಾಕ್ಟರ್ ಆರ್ ನೇತ್ರ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ನೇತ್ರ ಅವರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ಈಗಾಗಲೇ ಹೇಳಿದ ಹಾಗೆ ಪಶುಗಳಲ್ಲಿ ಎಪಿಮೆರಾಲ್ ಜ್ವರ, ಈ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ಇವತ್ತು ಮಾಡಿಕೊಳ್ಳೋಣ. ಈ ಎಪಿಮೆರಾಲ್ ಜ್ವರ ಅಥವಾ 3 ದಿವಸದ ಜ್ವರ ಅಂತ ಅಂದ್ರೆ ಏನು, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಮಾಡ್ಕೊಡಿ ಸರ್. ಸಮಸ್ತ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಸಾಮಾನ್ಯವಾಗಿ ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ದಷ್ಟಪುಷ್ಟವಾಗಿರೋ ಹಸುಗಳು ಇದ್ದಕ್ಕಿದ್ದ ಹಾಗೆ ಮಲಗಿದ್ದು ಏಳ್ತಾನೆ ಇಲ್ಲ, ಮೇವು ತಿಂತಾನೆ ಇಲ್ಲ, ನೀರಂತೂ ಕುಡಿತಾನೆ ಇಲ್ಲ, ಅಸಾಧ್ಯ ಮೈಕೈ ನೋವು, ಮಲಗಿದ್ರೆ ಏಳಲಾರದಷ್ಟು ಸುಸ್ತು, ಕೆಲವೊಮ್ಮೆ ಕೆಮ್ಮು, ಹೀಗೆ ಅನೇಕ ರೋಗ ಲಕ್ಷಣಗಳನ್ನು ನಿಮ್ಮ ಹಸುಗಳಲ್ಲಿ ನೀವು ನೋಡಿರ್ತೀರ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯ ಹಸುಗಳಲ್ಲಿ ನೀವು ಕೇಳಿರ್ತೀರ. ಈ ಒಂದು ಕಾಯಿಲೆಗೆ ಎಫಿಮೆರಲ್ ಜ್ವರ ಅಂತ ಕರೀತಾರೆ. ಸೊ ಈ ಕಾಯಿಲೆ ಮೊದಲೆಲ್ಲ ಏನಾಗುತ್ತಾ ಇತ್ತು ಅಂತ ಹೇಳಿದ್ರೆ, ಕಾಯಿಲೆ ಶುರುವಾಗಿ 3 ದಿವಸದಲ್ಲಿ ಅದು ಹುಷಾರಾಗ್ತಾ ಇತ್ತು, ಅದಕ್ಕೋಸ್ಕರ ಆ ಕಾಯಿಲೆಗೆ 3 ದಿವಸದ ಜ್ವರ ಅಂತಲೂ ಸಹ ಕರೀತಾ ಇತ್ತು. ಸೊ ಇದು ಸಾಮಾನ್ಯವಾಗಿ ಹಸುಗಳು ಮತ್ತು ಎಮ್ಮೆಗಳಲ್ಲಿ ಕಂಡು ಬರುವಂತ ಕಾಯಿಲೆ ಆಗಿರುತ್ತೆ. ಸೊ ಹಸುಗಳು ಮತ್ತು ಎಮ್ಮೆಗಳು ಅಲ್ದಲೆ ಈ ಕಾಡು ಪ್ರಾಣಿಗಳಾದ ಕಾಡೆಮ್ಮೆ, ಕಾಡುಕೋಣ, ಜಿರಾಫೆ, ಕಾಡಾನೆ ಇಂಥ ಪ್ರಾಣಿಗಳಲ್ಲೂ ಸಹ ಕೆಲವೊಮ್ಮೆ ಅಪರೂಪಕ್ಕೆ ಕಂಡು ಬರುವ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಕಾಯಿಲೆವು ವೈರಾಣುವಿನಿಂದ ಬರುವಂಥ ಕಾಯಿಲೆ ಆಗಿರುತ್ತೆ. ಸೊ ಈ ಕಾಯಿಲೆ ಹೇಗಪ್ಪ ಹರಡುತ್ತೆ ಅಂತ ಹೇಳಿದ್ರೆ, ಕಚ್ಚುವ ಕೀಟಗಳು ಸೊಳ್ಳೆ ಅಥವಾ ನೊಣಗಳಿಂದ ಒಂದು ಜಾನುವಾರಿನಿಂದ ಇನ್ನೊಂದು ಜಾನುವಾರುಗೆ ಹರಡುತ್ತೆ. ಸೊ ಕಾಯಿಲೆ ಅಂತ ತಕ್ಷಣನೇ ರೈತರಿಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ಡಾಕ್ಟ್ರೆ ಇದು ಮನುಷ್ಯರಿಗೆ ಬರುತ್ತಾ ಅಂತ ಒಂದು ಸಂದೇಹ ಬರುತ್ತೆ. ಖಂಡಿತ ಇಲ್ಲ, ಈ ಕಾಯಿಲೆ ಮನುಷ್ಯರಿಗೆ ಬರುವಂತ ಕಾಯಿಲೆ ಆಗಿರಲ್ಲ. ಸೊ ಇದು ಕೇವಲ ಪ್ರಾಣಿಗಳಲ್ಲಿ, ಅದರಲ್ಲೂ ಹಸು ಮತ್ತು ಎಮ್ಮೆಗಳಲ್ಲಿ ಕಂಡು ಬರುವಂತ ಕಾಯಿಲೆ ಆಗಿರುತ್ತೆ. ಇದು ಎಪಿಮೆರಾಲ್ ಜ್ವರ ಅನ್ನುವಂಥದ್ದು. ಈ ಎಪಿಮೆರಾಲ್ ಜ್ವರಕ್ಕೆ ಏನೆಲ್ಲ ಕಾರಣಗಳನ್ನ ಇದುವರೆಗೆ ನಾವು ಕಂಡುಹಿಡಿಯಲಾಗಿದೆ? ಈ ಎಪಿಮೆರಲ್ ಜ್ವರ ಎಂಬ ಈ ಮೂರು ದಿನದ ಜ್ವರ ಏನಿದೆ, ಅದು ಲ್ಯಾಬ್ಡೋ ವೈರಸ್ ಗುಂಪಿಗೆ ಸೇರಿದಂತ ಎಪಿಮೆರೋ ವೈರಾಣುವಿನಿಂದ ಉಂಟಾಗುತ್ತೆ. ಈ ವೈರಾಣು ರೇಬಿಸ್ ವೈರಾಣುಗೆ ಹತ್ತಿರದ ಸಂಬಂಧಿ. ಅದೇ ರೀತಿನೇ ರೇಬಿಸ್ ವೈರಾಣು ಎಷ್ಟು ಸೂಕ್ಷ್ಮವಾಗಿರುತ್ತೋ ಅಷ್ಟೇ ಸೂಕ್ಷ್ಮತೆ ಈ ವೈರಾಣುವಿಗೂ ಇದೆ. ಹಾಗಾಗಿ ಇದು ಏನಾಗುತ್ತೆ, ಪರಿಸರದಲ್ಲಿ ಜಾಸ್ತಿ ಹೆಚ್ಚು ಕಾಲ ಉಳಿಯೋದಿಲ್ಲ, ಅದು ಪರಿಸರದಲ್ಲಿ ಸತ್ತು ಹೋಗ್ತದೆ. ಅದಲ್ದಿರ ಡಿಸ್ಇನ್ಫೆಕ್ಟೆಂಟ್ಸ್, ಈ ಸೋಂಕು ನಿವಾರಕಗಳು ಏನಿದೆ ಇವಕ್ಕೆ ಈ ವೈರಾಣು ಬಹು ಸೂಕ್ಷ್ಮತೆಯನ್ನ ಹೊಂದಿರ್ತವೆ. ಹಾಗಾಗಿ ಡಿಸ್ಇನ್ಫೆಕ್ಟೆಂಟ್ಸ್ ಯೂಸ್ ಮಾಡಿದಾಗ, ಬಳಕೆ ಮಾಡಿದಾಗ ಏನಾಗುತ್ತೆ, ವೈರಾಣು ಸತ್ತು ಹೋಗ್ತದೆ. ಹಾಗಾಗಿ ಈ ಕಾಯಿಲೆ ಪ್ರಾಣಿಯಿಂದ ಪ್ರಾಣಿಗೆ ಹಬ್ಬುವುದಿಲ್ಲ. ಅಲ್ಲದೆ ಯಾವ್ದಾದ್ರೂ ಕಾಯಿಲೆ ಬಂದಿರೋ ಪ್ರಾಣಿಗೆ ವಾಸಿ ಆದ ಮೇಲೆ ಸಹ ನಾವು ಏನಾದ್ರೂ ವೈರಾಣು ಮೈಯಲ್ಲಿ ಇದೆಯಾ ಇಲ್ಲ ಅಂತ ನೋಡಕ್ ಹೋದ್ರೆ ಈ ವೈರಾಣುವಿನ ಅಸ್ತಿತ್ವ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸೊ ಒಂದ್ಸರಿ ಕಾಯಿಲೆ ಬಂದಿರೋ ಹಸುವಲ್ಲಿ ವಾಸಿ ಆಗಿದೆ ಅಂದ್ರೆ